ಒಂದೊಳ್ಳೆ ಇನ್ಶೂರೆನ್ಸ್ ಪಾಲಿಸಿ AI ಹತ್ರ ಕೇಳೋಣ. ಒಂದೊಳ್ಳೆ ಪಾಲಿಸಿ, ಅದರಲ್ಲಿ ಪ್ರೀಮಿಯಂ ಪೇಮೆಂಟ್ ಇರಬೇಕು, ಲಿಮಿಟೆಡ್, ಆದ್ರೆ ಇನ್ಕಮ್ ಬರ್ತಾ ಇರಬೇಕು, ಲೈಫ್ ಟೈಮ್. LIC ಜೀವನೋತ್ಸವ. ವಾವ್, ಲೈಫ್ ಟೈಮ್ ಸೆಲೆಬ್ರೇಷನ್ ಆಚರಿಸಿ. LIC ಜೀವನೋತ್ಸವನೊಂದಿಗೆ ಫ್ಯೂಚರ್ ಸೆಟ್ ಆಗುತ್ತೆ. LIC ನಿವೇಶ್ ಪ್ಲಸ್ ನಿಂದ ಮೂಡಲಿದೆ ಹೊಸ ನಗುವೆಂದು. LIC ನಿವೇಶ್ ಪ್ಲಸ್, ಇದು ನಿಮಗೆ ವಿಮೆ ಮತ್ತು ಹೂಡಿಕೆ ಎರಡರ ಪ್ರಯೋಜನಗಳನ್ನು ನೀಡುತ್ತದೆ. LIC ಹರ್ ಪಲ್ ಆಪ್ಕೆ ಸಾಥ್. ಅಪಾಯಕಾರಿ ಅಂಶಗಳು, ನಿಯಮಗಳು ಮತ್ತು ಷರತ್ತುಗಳ ಕುರಿತು ಹೆಚ್ಚಿನ ವಿವರಗಳಿಗಾಗಿ ದಯವಿಟ್ಟು ಮಾರಾಟವನ್ನು ಮುಕ್ತಾಯಗೊಳಿಸುವ ಮೊದಲು ಮಾರಾಟ ಪ್ರೋಚರನ್ನು ಎಚ್ಚರಿಕೆಯಿಂದ ಓದಿ. ರೈತ ಬಾಂಧವರಿಗೆಲ್ಲ ಶರಣ ಶರಣಾರ್ಥಿಗಳು. ಇಂದಿನ ಕಿಸಾನವಾಣಿ ಕಾರ್ಯಕ್ರಮದಲ್ಲಿ ವಿಜಯಪುರ ಜಿಲ್ಲೆ ತಿಳುಗುಂದಿಯ ತೋಟಗಾರಿಕಾ ಸಂಶೋಧನಾ ಮತ್ತು ವಿಸ್ತರಣಾ ಕೇಂದ್ರದಲ್ಲಿ ಕೀಟಶಾಸ್ತ್ರ ವಿಭಾಗದಲ್ಲಿ ಸಹಾಯಕ ಪ್ರಾಧ್ಯಾಪಕರಾಗಿ ಕಾರ್ಯನಿರ್ವಹಿಸುತ್ತಿರುವ ಡಾಕ್ಟರ್ MA ವಶಿಂ ಅವರಿಂದ ಮಾವಿನ ಬೆಳೆಯ ಕುರಿತು ಮಾಹಿತಿ ಕೇಳುವರಿ. ನಂತರ ಜಾನಪದ ಸಂಗೀತದಲ್ಲಿ ಮೆಣಸಿನಹಾಳದ ಯಲ್ಲಪ್ಪ ಮಲ್ಲಪ್ಪ ಚೌಡ್ಕಿ ಹಾಗೂ ಸಂಗಡಿಯರಿಂದ ಚೌಡ್ಕಿ ಪದಗಳನ್ನು ಕೇಳುವರಿ. ತಜ್ಞವಾಣಿ ಆಕಾಶವಾಣಿ. ಇಂದಿನ ಕಿಸಾನ್ವಾಣಿ ಕಾರ್ಯಕ್ರಮದಲ್ಲಿ ವಿಜಯಪುರ ಜಿಲ್ಲೆಯ ತಿಡುಗುಂದಿಯ ತೋಟಗಾರಿಕೆ ಸಂಶೋಧನಾ ಮತ್ತು ವಿಸ್ತರಣಾ ಕೇಂದ್ರದಲ್ಲಿ ಕೀಟಶಾಸ್ತ್ರ ವಿಭಾಗದಲ್ಲಿ ಸಹಾಯಕ ಪ್ರಾಧ್ಯಾಪಕರಾಗಿ ಕಾರ್ಯನಿರ್ವಹಿಸುತ್ತಿರುವ ಡಾಕ್ಟರ್ MA ವಸೀಂ ಅವರಿಂದ ಮಾವಿನ ಬೆಳೆಯ ಕುರಿತ ಮಾಹಿತಿ. ಆತ್ಮೀಯ ರೈತ ಬಾಂಧವರಿಗೆ ನಮಸ್ಕಾರಗಳು. ನನ್ನ ಹೆಸರು ಡಾಕ್ಟರ್ MA ವಸೀಂ ಅಂತ. ತೋಟಗಾರಿಕೆ ವಿಜ್ಞಾನಗಳ ವಿಶ್ವವಿದ್ಯಾಲಯದ ತೋಟಗಾರಿಕೆ ಸಂಶೋಧನಾ ಹಾಗೂ ವಿಸ್ತರಣಾ ಕೇಂದ್ರ ತಿಡುಗುಂದಿಯಲ್ಲಿ ಸಹಾಯಕ ಪ್ರಾಧ್ಯಾಪಕನಾಗಿ ಕೀಟಶಾಸ್ತ್ರ ವಿಜ್ಞಾನಿಯಾಗಿ ನಾನು ಕೆಲಸ ನಿರ್ವಹಿಸ್ತಾ ಇದ್ದೇನೆ. ಮಾವು ನಮ್ಮ ರಾಷ್ಟ್ರದ ಹಾಗೂ ರಾಜ್ಯದ ಪ್ರಮುಖ ಹಣ್ಣಿನ ಬೆಳೆ ಅಂತ ನಾವು ಇಲ್ಲಿ ಹೇಳ್ತೀವಿ. ಸೊ ಮಾವಿಗೆ ನಾವು ಹಣ್ಣಿನ ರಾಜನೆಂದೇ ಹೆಸರುವಾಸಿಯಾಗಿ ಇದು ನಾವು ಪ್ರಚಲಿತದಲ್ಲಿದೆ. ಇದು ಯಾಕೆ ಜಾಸ್ತಿ ನಾವು ರಾಜ ಅಂತ ಹೇಳ್ತೀವಿ ಅಂದರೆ, ಮುಖ್ಯವಾಗಿ ಇಲ್ಲಿ ಅಧಿಕ ಬೇಡಿಕೆ ಯಾಕಿದೆ ಅಂದರೆ, ಮುಖ್ಯವಾಗಿ ನಾವು ಇಲ್ಲಿ ಸಂಸ್ಕರಣೆ ಮಾಡ್ಬೋದು ಅಂತ ನಾವು ಇಲ್ಲಿ ಹೇಳ್ತೀವಿ. ಈ ಸಂಸ್ಕರಣೆ ಮಾಡಿದ ಹಣ್ಣಿನ ರಸ, ಜ್ಯಾಮ್, ಜೆಲ್ಲಿ, ಉಪ್ಪಿನಕಾಯಿ ಮುಂತಾದ ಪ್ರಾಡಕ್ಟ್ಸ್ ನಾವು ಇಲ್ಲಿ ಮಾಡಬಹುದು. ಸೊ ಮಾವು ಬಹಳ ರುಚಿಕರ ಹಾಗೂ ರಸಭರಿತ ಹಣ್ಣು ಅಂತ ನಾವು ಇಲ್ಲಿ ಹೇಳ್ಬೋದು. ಸೊ ಇದರಲ್ಲಿ ಮುಖ್ಯವಾಗಿ ವಿಟಮಿನ್ AC ಮತ್ತು ಅನೇಕ ಜೀವಸತ್ವ ಹೊಂದಿರುತ್ತವೆ. ಆಮೇಲೆ ಅನೇಕ ಔಷಧೀಯ ಗುಣಗಳು ಸಹ ಇದರಲ್ಲಿ ಹೊಂದಿದೆ. ಸೊ ಅದಕ್ಕಾಗಿ ನಾವು ಇದಕ್ಕೆ ನಾವು ಭಾಳ ಬೇಡಿಕೆ ಇದೆ. ಸೊ ಇದು ನಾವು ಸಂಸ್ಕರಿತ ಪದಾರ್ಥನ ಆಗಲೇ ಏನು ಹೇಳಿದೆ, ಹೊರಗಿನ ದೇಶಕ್ಕೆ ನಾವು ಅತ್ಯಧಿಕ ಪ್ರಮಾಣದಲ್ಲಿ ನಾವು ರಫ್ತು ಮಾಡ್ತಾ ಇದ್ದೀವಿ. ಸೊ ಈ ಬೆಳೆ ಲಾಭದಾಯಕವಾಗಿ ನಾವು ಬೆಳಿಬೇಕಂದ್ರೆ ಮುಖ್ಯವಾಗಿ ಇಲ್ಲಿ ನಾವು ಆಧುನಿಕ ಬೇಸಾಯ ಕ್ರಮಗಳು ಅಂದರೆ ಗುಡ್ ಅಗ್ರಿಕಲ್ಚರ್ ಪ್ರಾಕ್ಟೀಸಸ್ ಅಂತ ಹೇಳ್ಬೋದು. ಸೊ ಇಲ್ಲಿ ಹೊಸ ಮಾವಿನ ತಳಿಗಳು, ಆಮೇಲೆ ಸರಿಯಾದ ಪ್ರಮಾಣದಲ್ಲಿ ನೀರಿನ ಬಳಕೆ ಹಾಗೂ ಸೂಕ್ತ ಸಮಯದಲ್ಲಿ ಗೊಬ್ಬರಗಳು ಕೊಡುವುದು, ಕ್ರಿಟಿಕಲ್ ಸ್ಟೇಜಸ್ಸಲ್ಲಿ ಗೊಬ್ಬರ ಮತ್ತು ನೀರು ಪೂರೈಕೆ ಮಾಡೋದ್ರಿಂದ ಮಾವು ನಾವು ಅತಿ ಮುಖ್ಯವಾಗಿ ಇಲ್ಲಿ ಬೆಳೆಯಬಹುದು ಅಂತ ಇಲ್ಲಿ ಹೇಳಬಹುದು. ಸೊ ಇಲ್ಲಿ ಮಾವಿನಲ್ಲಿ ಬರುವ ಪ್ರಮುಖ ಕೀಡೆಗಳು ಯಾವ್ಯಾವು ಅಂತ ಇವತ್ತು ತಮ್ಮಲ್ಲಿ ಹಂಚಿಕೊಳ್ಳುತ್ತೇನೆ. ಇಲ್ಲಿ ಮುಖ್ಯವಾಗಿ ಮಾವಿನಲ್ಲಿ ಬರುವ ಪ್ರಮುಖ ಕೀಟಗಳು ಯಾವ್ಯಾವು ಅಂದರೆ, ನಾವು ಮೂರು ಥರ ವಿಂಗಡಣೆ ಮಾಡಬಹುದು. ಇಲ್ಲಿ ಮುಖ್ಯವಾಗಿ ರಸ ಹೀರುವ ಕೀಡೆಗಳು, ಆಮೇಲೆ ಕಾಯಿ ಕೊರಕಗಳು, ಆಮೇಲೆ ಹಣ್ಣಿನ ನೊಣಗಳು ಅಂತ ಹೇಳಬಹುದು. ರಸ ಹೀರುವ ಕೀಡೆಗಳಲ್ಲಿ ನಾವು ಮುಖ್ಯವಾಗಿ ಮಾವಿನ ಜಿಗಿಹುಳು, ಹಿಟ್ಟು ತಿಗಣೆ, ಶಲ್ಕ ಕೀಟ, ಥ್ರಿಪ್ಸ್ ನುಸಿ, ಮೈಟ್ ನುಸಿ ಅಂತ ಹೇಳ್ಬೋದು. ಕಾಯಿ ಕೊರಕದಲ್ಲಿ ಕಾಂಡ ಕೊರೆಯುವ ಹುಳು, ರೆಂಬೆ ಕುಡಿ ಕೊರಕ, ಆಮೇಲೆ ಹಣ್ಣಿನ ನೊಣದಲ್ಲಿ, ಹಣ್ಣಿನ ನೊಣ ನಮಗೆ ಮಾವು ಬೆಳೆಯೋದರಲ್ಲಿ ಉತ್ಪಾದನೆ ತಾಂತ್ರಿಕದಲ್ಲಿ ಭಾಳಷ್ಟು ನಮಗೆ ನುಕ್ಸಾನ್ ಮಾಡ್ತದೆ. ಸೊ ಇಲ್ಲಿ ರಸ ಹೀರುವ ಕೀಟಗಳಲ್ಲಿ ಮುಖ್ಯವಾಗಿ ನಾವು ನೋಡೋದಾದ್ರೆ ಜಿಗಿಹುಳ. ಸೊ ಜಿಗಿಹುಳ ಏನಿದೆ ಅಲ್ಲ, ಇದರದ ಲಕ್ಷಣಗಳು ಹಾಗೂ ನಿಯಂತ್ರಣ ಕ್ರಮಗಳ ಬಗ್ಗೆ ನಾವು ಸ್ವಲ್ಪ ತಿಳಿದುಕೊಳ್ಳೋಣ. ಮಾವಿನ ಬೆಳೆಗೆ ವಿಶೇಷವಾಗಿ ಹೂಗಳಿಗೆ ಅತೀ ಮಾರಕವಾಗಿ ಕಾಡುವ ಕೀಟಗಳಲ್ಲಿ ಮುಖ್ಯವಾಗಿ ಇದು ಜಿಗಿಹುಳ ಒಂದು. ಸೊ ಇದರದ ದೇಹ ನಾವು ನೋಡಿದಾಗ ಬೆಣೆ ಆಕಾರದ ಮತ್ತು ನಸು ಹಳದಿ ಜಾಸ್ತಿಡೆ ಅಂತ ನಾವು ಇಲ್ಲಿ ಹೇಳ್ಬೋದು. ಸೊ ಇದು ನವೆಂಬರ್ ತಿಂಗಳಿನಿಂದ ಫೆಬ್ರವರಿ ತಿಂಗಳವರೆಗೆ ಅಂದರೆ ಮುಖ್ಯವಾಗಿ ಇದು ಹೂ ಬಿಡುವ ಸಮಯದಲ್ಲಿ ನಮಗೆ ಹೆಚ್ಚಾಗಿ ಕಾಣಿಸಿಕೊಳ್ಳುತ್ತದೆ. ಇಡೀ ಮಾವಿನ ಬೆಳೆಯೇ ನಾಶವಾಗುವಂತೆ ಮಾಡುತ್ತದೆ. ಸೊ ಮುಖ್ಯವಾಗಿ ಇಲ್ಲಿ ನಾವು ನೋಡಬೇಕಾದ್ರೆ ಮೋಡ ಕವಿದ ವಾತಾವರಣ ಇದ್ದಾಗ ಈ ಕೀಟದ ಹಾವಳಿ ಬಹಳ ಹೆಚ್ಚು ಅಂತ ನಾವು ಇಲ್ಲಿ ಹೇಳ್ಬೋದು. ಸೊ ಇಲ್ಲಿ ಹಾನಿಯ ಲಕ್ಷಣಗಳನ್ನು ನಾವು ನೋಡಿದಾಗ ಪ್ರೌಢ ಮತ್ತು ಅಪ್ಸರಗಳು ಅಂದರೆ ನಿಮ್ಸ್ ಮತ್ತು ಅಡಲ್ಟ್ಸ್ ಅಂತ ನಾವು ಏನು ಹೇಳ್ತೀವಿ, ಇವು ಡ್ಯಾಮೇಜಿಂಗ್ ಸ್ಟೇಜ್ ಅಂತ ಹೇಳ್ತೀವಿ ನಾವು. ಇಲ್ಲಿ ಹೂ ಗೊಂಚಲಿನಿಂದ ಹೂವಿನ ಮೊಗ್ಗುಗಳಿಂದ ರಸ ಹೀರೋದ್ರಿಂದ ಹೂಗಳು ಬಾಡಿ ಉದುರು ಹೋಗುತ್ತವೆ. ಜಿಗಿ ಹುಳುಗಳು ಏನು ಮಾಡ್ತಾವೆ ಅಂದರೆ ಸಕ್ಕರೆ ಅಂತಹ ಅಂಟಿನ ಪದಾರ್ಥ ವಿಸರ್ಜನೆ ಮಾಡುವುದರಿಂದ ಸೊ ಇಲ್ಲಿ ಕಪ್ಪ ಶಿಲೀಂಧ್ರ ಎಲೆದ ಮೇಲೆ ಬೆಳೆಯಲಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಈ ಕಪ್ಪ ಶಿಲೀಂಧ್ರ ಎಲೆಗಳ ಮೇಲೆ ಹರಡುವುದರಿಂದ ಏನಾಗುತ್ತೆ ಅಂದರೆ ಸಸ್ಯದ ಫೋಟೋಸಿಂಥೆಸಿಸ್ ಅಂದರೆ ದ್ಯುತಿ ಸಂಶ್ಲೇಷಣ ಅಂತ ನಾವು ಏನು ಹೇಳ್ತೀವಿ ಆ ಕ್ರಿಯೆಯನ್ನು ಅಡ್ಡ ಉಂಟು ಮಾಡುತ್ತದೆ. ಸೊ ಇದರಿಂದ ನಮಗೆ ಮುಖ್ಯವಾಗಿ ಇಲ್ಲಿ ಕಾಯಿಗಳಲ್ಲಿ ಗಣನೀಯವಾಗಿ ಇಳಿಕೆ ಆಗುತ್ತದೆ. ಸೊ ಇದರಿಂದ ನಮಗೆ ಆಲ್ಮೋಸ್ಟ್ 50-60% ನಮಗೆ ಇಳುವರಿ ಕಡಿಮೆ ಆಗುತ್ತದೆ. ಸೊ ಇಲ್ಲಿ ನಿರ್ವಹಣಾ ಕ್ರಮಕ್ಕಾಗಿ ನಾವು ಏನು ಮಾಡಬೇಕಂದ್ರೆ, ಮುಖ್ಯವಾಗಿ ನಾವು ಇಲ್ಲಿ ಏನು ಹೇಳ್ತೀವಿ ಅಂದರೆ, ಮಾವಿನ ಸಸಿಗಳು ನಾವು ಏನು ಮಾಡ್ತೀವಿ ಅಂದರೆ ದಟ್ಟವಾಗಿ ನಾಟಿ ಮಾಡೋದ್ರಿಂದ ಏನಾಗುತ್ತೆ, ಜಿಗಿಹುಳಗೆ ಉತ್ತೇಜನ ಕೊಟ್ಟಂತಾಗುತ್ತೆ. ಸೊ ಇದರಿಂದ ನಾವು ಏನು ಮಾಡಬೇಕಂದ್ರೆ ತೋಟವಾಗಿ ಸ್ವಚ್ಛವಾಗಿ ಇಟ್ಕೊಳ್ಬೇಕು. ಆಮೇಲೆ ಗಿಡದ ಮಧ್ಯೆ ಸರಿಯಾದ ಅಂತರವನ್ನು ನಾವು 10x10 ಅಥವಾ 12x12 meters ಹಿಂಗೆ ನಾವು ಬೆಳೆದ್ರಿಂದ, ಆಮೇಲೆ ಕ್ಯಾನೋಪಿ ಮ್ಯಾನೇಜ್ಮೆಂಟ್ ಅವಾಗ ಅವಾಗ ನಾವು ಚಾಟಿ ಮಾಡೋದ್ರಿಂದ, ಸೊ ಸೂರ್ಯನ ಬೆಳಕು ಹಾಗೂ ಗಾಳಿ ಕಂಟಿನ್ಯೂಸ್ ಆಗಿ ಹರಡೋದ್ರಿಂದ ಇಲ್ಲಿ ಏನಾಗುತ್ತೆ, ಕೀಟದ ಹಾವಳಿ ನಾವು ಸ್ವಲ್ಪ ಅಲ್ಲಿ ಕಡಿಮೆ ಮಾಡಬಹುದು. ಆಮೇಲೆ ಕೀಟ ಬಂತಂದ್ರೆ ನಿಯಂತ್ರಣಕ್ಕೆ ಕೆಮಿಕಲ್ಸ್ ಯೂಸ್ ಮಾಡ್ತೀವಿ. ಕೆಮಿಕಲ್ಸ್ ಅಲ್ಲಿ ನಾವು ನೋಡೋದಾದ್ರೆ ಡೈನೋಟೆಫೆರಾನ್ ಅಂತ ಬರುತ್ತೆ. ಸೊ ಅದು 0.3 grams per liter ಅಂತ ಹೇಳ್ತೀವಿ, ಅಥವಾ ಥಯಾಮೆಥಾಕ್ಸಾಮ್ 0.25 grams, ಅಥವಾ ಇಮಿಡಾಕ್ರೋಪಿಡ್ ಅದು 0.5 mL, ಅಥವಾ ಲ್ಯಾಮ್ಡಾ ಸೈಲೋತ್ರಿನ್. ಸೊ ಈ ಕೀಟನಾಶಕಗಳನ್ನು ನಾವು ಉಪಯೋಗಿಸೋದ್ರಿಂದ ನಾವು ಈ ಕೀಟದ ನಿಯಂತ್ರಣ ಮಾಡಬಹುದು. ಸೊ ಇಲ್ಲಿ ಮುಖ್ಯವಾಗಿ ನಾವು ನೋಡಿದಾಗ, ಹೂ ಬಿಡುವ ಸಮಯದಲ್ಲಿ ಕೆಲವು ಕೀಟನಾಶಕಗಳು ನಮಗೆ ಪರಾಗಸ್ಪರ್ಶ ಮಾಡುವ ಕೀಟಗಳ ತೊಂದರೆ ಆಗುತ್ತಂದ್ರೆ, ಅಲ್ಲಿ ನಾವು ಏನ್ ಮಾಡ್ಬೇಕಂದ್ರೆ ಅಜಾಡಿರಕ್ಟಿನ್, ಸೊ 10,000 ppm ಏನಿದೆ ಅದು 1 mL ಪ್ರತಿ ಲೀಟರ್ ನೀರಿಗೆ ಸೇರಿಸಿ, ಅಥವಾ ಲೆಕ್ಯಾನಿಸಿಲಿಯಂ ಲೆಕ್ಯಾನಿ ಅಂತ ಬರುತ್ತೆ, ಸೊ ಅದು ಏನಿದೆ 5 grams per liter ಸೇರಿಸಿ ನಾವು ಸಿಂಪಡಿಸಬೇಕು. ಸೊ ಇದರಿಂದ ನಾವು ಕೀಟವನ್ನು ನಾವು ನಿಯಂತ್ರಣ ಮಾಡಬಹುದು. ಇನ್ನೊಂದು ರಸ ಹೀರುವ ಕೀಡೆ ಅಂದ್ರೆ ಹಿಟ್ಟು ತಿಗಣೆ ಅಂತ ನಾವು ಇಲ್ಲಿ ಹೇಳ್ಬೋದು. ಸೊ ಹಿಟ್ಟು ತಿಗಣೆ ನಾವು ನೋಡಿದಾಗ, ಇದರ ಕೀಟದ ಶರೀರ ಚಪ್ಪಟೆಯಾಗಿದ್ದು ಹಿಟ್ಟಿನಂತಹ ಪುಡಿ ಮೈ ಮೇಲೆ ಆವರಿಸುತ್ತದೆ. ಸೊ ಇಲ್ಲಿ ನಾವು ಕೀಟ ಮಣ್ಣಿನ 5-15 cm ಆಳದಲ್ಲಿ 400-500 ಕಂದು ಬಣ್ಣದ ಮೊಟ್ಟೆಗಳನ್ನು ಇಡ್ತವೆ. ಸೊ ಅದಕ್ಕಾಗಿ ನಾವು ಇಲ್ಲಿ ನವೆಂಬರ್ ಮತ್ತು ಮಾರ್ಚ್ ತಿಂಗಳಲ್ಲಿ ಮೊಟ್ಟೆಗಳು ಓಡದು ಅವು ಏನ್ ಮಾಡ್ತವೆ, ಮರಿಗಳು ಓಡಾಡಕ್ಕೆ ಶುರು ಮಾಡ್ತವೆ. ಸೊ ಇಲ್ಲಿ ಮುಖ್ಯವಾಗಿ ಹಾನಿಯ ಲಕ್ಷಣ ನಾವು ನೋಡ್ಬೇಕಂದ್ರೆ, ಬಿಳಿ ಹಿಟ್ಟಿನಂತಹ ತಿಗಣೆಗಳು ಇವು ಎಲೆಗಳಿಂದ, ಹೂ ಗೊಂಚಲಿನಿಂದ ಮತ್ತು ಹಣ್ಣಿನ ತೊಟ್ಟಿನ ಭಾಗದಿಂದ ರಸ ಹೀರಕ್ ಸ್ಟಾರ್ಟ್ ಮಾಡ್ತವೆ. ಸೊ ಇದರಿಂದ ಬಾಧೆಗೊಳಗಾದ ಭಾಗಗಳು ಒಣಗುತ್ತವೆ, ಇವುಗಳ ಮೇಲೆ ಕಪ್ಪು ಬಣ್ಣ ಶಿಲೀಂಧ್ರ ಬೆಳವಣಿಗೆ ಆಗುತ್ತದೆ. ಅದಕ್ಕಲ್ಲಿ ನಾವು ಇದಕ್ಕೆ ಏನಂತೀವಿ ಅಂದ್ರೆ ಹಾರ್ಟ್ ಟು ಕಿಲ್ ಪೆಸ್ಟ್ ಅಂತ ಹೇಳ್ತೀವಿ, ಅಂದ್ರೆ ಸಾಯಿಸಕ್ಕೆ ಕಷ್ಟ ಕೊಡುವಂತ ಕೀಟ ಅಂತ ನಾವು ಇಲ್ಲಿ ಹೇಳ್ಬೋದು. ಸೊ ಇದಕ್ಕೆ ನಿಯಂತ್ರಣ ಕ್ರಮ ಏನಿದೆ ಅಂದ್ರೆ, ಇಲ್ಲಿ ಇವು ಮಣ್ಣಿನಲ್ಲಿ ಮೊಟ್ಟೆ ಇಡ್ತವೆ. ಅದಕ್ಕಾಗಿ ನಾವು ಏನ್ ಹೇಳ್ತೀವಿ ಅಂದ್ರೆ, ರೈತರಿಗೆ ಸಲಹೆ ಏನ್ ಕೊಡ್ತೀವಿ ಅಂದ್ರೆ, ನೆಲದಿಂದ 30 cm ಎತ್ತರದಲ್ಲಿ ಮರದ ಕಾಂಡಕ್ಕೆ 30 cm ಅಗಲ ತಗಡಿನ ಹಾಳೆಯನ್ನು ಸುತ್ತಿ ಕಟ್ಟುವುದರಿಂದ ಈ ಹುಳಗಳು ಮೊಟ್ಟೆಯಿಂದ ಹೊಡೆದು ಮೇಲೆ ಹತ್ತಕ್ಕೆ ತಡೆಯಕ್ಕೆ ರೈತರಿಗೆ ಈ ಸಲಹೆ ಕೊಡ್ತೀವಿ ನಾವು. ಆಮೇಲೆ ಪ್ರತಿ ಲೀಟರ್ ನೀರಿಗೆ ಮುಖ್ಯವಾಗಿ ನಾವು ಇಲ್ಲಿ ಏನ್ ಹೇಳ್ತೀವಿ ಅಂದ್ರೆ, ನಿಯಂತ್ರಣಕ್ಕೆ ಕೆಮಿಕಲ್ಸ್. ಸೊ 1.25 mL ಬುಪ್ರೊಫೆಸಿನ್ ಅಂತ ಬರುತ್ತೆ, ಅಥವಾ ಪ್ರೊಫೆನೋಫಾಸ್, ಸೊ ಇದು ತತ್ತಿನಾಶಕ ಅಂತ ನಾವು ಇಲ್ಲಿ ಹೇಳ್ಬೋದು, 2 mL ಪ್ಲಸ್ ಅದರ ಜೊತೆ ನಾವು 5 grams ಮೀನಿನ ಎಣ್ಣಿನ ಸಾಬೂನು, ಸೊ ಅದು ಮಿಕ್ಸ್ ಮಾಡಿ ಹೊಡೆಯೋದ್ರಿಂದ ನಾವು ಆಲ್ಮೋಸ್ಟ್ ಈ ಕೀಟವನ್ನು ನಿಯಂತ್ರಣ ಮಾಡಬಹುದು ಅಂತ ನಾವು ರೈತರಿಗೆ ಸಲಹೆ ಕೊಡ್ತೀವಿ. ಇನ್ನೊಂದು ರಸ ಹೀರುವ ಕೀಡೆ ಅಂದ್ರೆ ಶಲ್ಕ ಕೀಟ ಅಂತ ಹೇಳ್ತೀವಿ ನಾವು. ಶಲ್ಕ ಕೀಟ ಇದು ಸಹ ಹಿಟ್ಟು ತಿಗಣೆ ಅಂತಾನೆ ಇರುತ್ತೆ. ಸೊ ಇದು ನಾವು ನೋಡಿದಾಗ ಕಂದು ಬಣ್ಣದಾಗಿದ್ದು ಎಲೆಗಳಿಂದ ಎಲೆಯ ರೆಂಬೆಗಳಿಗೆ ಹರಡುತ್ತವೆ. ಮುಖ್ಯವಾಗಿ ದೇಹದ ಮೇಲೆ ಮೇಣದ ವಸ್ತು ಆವರಿಸುತ್ತದೆ. ಯಾವ ರೀತಿ ಇಲ್ಲಿ ಹಿಟ್ಟು ತಿಗಣದಲ್ಲಿ ಇರುತ್ತೋ ಇಲ್ಲೂ ಸಹ ಈ ಮೇಲೆ ಬಾಡಿ ಪ್ರೊಟೆಕ್ಷನ್ ಇದಕ್ಕೂ ಇರುತ್ತೆ. ಆಮೇಲೆ ಹೆಣ್ಣು ಶಲ್ಕು ಕೀಟ ವರ್ತುಲಾಕಾರವಾಗಿದ್ದು ಸಂತಾನೋತ್ಪತ್ತಿಯನ್ನು ಮರಿಗಳನ್ನು ಹಾಕುವುದರ ಮೂಲಕ ವೃದ್ಧಿಪಡಿಸುತ್ತವೆ. ಸೊ ಇದರ ಹಾನಿಯ ಲಕ್ಷಣ ನಾವು ನೋಡಿದಾಗ, ಹೆಣ್ಣು ಮತ್ತು ಅಪ್ಸರೆ ನಿಮ್ಸಣ್ಣ ಅಡಲ್ಟ್ಸ್ ಅಂತ ಏನು ಹೇಳ್ತೀವಲ್ಲ ನಾವು, ಸೊ ಆ ಶಲ್ಕ ಕೀಟಗಳು ಅಲ್ಲಿ ಅಧಿಕ ಪ್ರಮಾಣದಲ್ಲಿ ರಸವನ್ನು ಹೀರೋದ್ರಿಂದ ಏನಾಗುತ್ತೆ, ಎಲೆಗಳು ಹಳದಿ ಬಣ್ಣಕ್ಕೆ ತಿರುಗಿ ಕಾಯಿ ಕಟ್ಟುವುದನ್ನು ತಡೆಗಟ್ಟುತ್ತವೆ. ಸೊ ಅದಕ್ಕಲ್ಲೇ ನಾವು ಇಲ್ಲಿ ಏನು ಹೇಳ್ತೀವಿ ಅಂದರೆ, ರೈತರಿಗೆ ಸಲಹೆ ಏನು ಕೊಡ್ತೀವಿ ಅಂದರೆ, ಪ್ರೊಫೆನೋಫಾಸ್ 2 mL/1 liter ನೀರಿಗೆ ಪ್ಲಸ್ ಫಿಶ್ ಆಯಿಲ್ ರೋಸಿನ್ ಸೋಪ್ ಅಂತ ಏನು ಹೇಳ್ತೀವಲ್ಲ ಮಿನಾರ್ಕ್ ಅಂತ ಬರುತ್ತೆ, ಅದು 5 grams ಮಿಶ್ರಣ ಮಾಡಿ ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪಡಿಸುವುದರಿಂದ ಕೀಟದ ನಿರ್ವಹಣೆ ನಾವು ಇಲ್ಲಿ ಮಾಡಬಹುದಾಗಿದೆ. ಸೊ ಇನ್ನೊಂದು ರಸ ಹೀರುವ ಕೀಡೆ ಅಂದರೆ ಥ್ರಿಪ್ಸ್ ನುಸಿ ಅಂತ ನಾವು ಹೇಳಬಹುದು. ಸೊ ಇಲ್ಲಿ ಪ್ರೌಢ ಮತ್ತು ಮರಿ ಕೀಟಗಳು ಎಲೆಯ ರೆಂಬೆ ಮತ್ತು ಕಾಂಡಗಳನ್ನು ಸೀಳಿಕೊಂಡು ಅದರಲ್ಲಿ ಆಶ್ರಯ ಪಡೆದು ಅದರ ರಸವನ್ನು ಸತತವಾಗಿ ಹೀರುತ್ತವೆ. ಸೊ ಇದರಿಂದ ಏನಾಗುತ್ತೆ, ಮೊದಲನೇ ಮತ್ತು ಎರಡನೇ ಹಂತದ ಕೀಟಗಳು ಏನು ಮಾಡ್ತವೆ, ಎಲೆಯ ರಸವನ್ನು ಹೀರುತ್ತವೆ. ಮೂರನೇ ಮತ್ತು ನಾಲ್ಕನೇ ಹಂತದ ಕೀಟಗಳು ಹೂ ಗೊಂಚಲು ಮತ್ತು ಸಣ್ಣ ಕಾಯಿಯ ರಸವನ್ನು ಹೀರುವುದರಿಂದ ಕಾಯಿಗಳ ಮೇಲೆ ಕಂದು ಬಣ್ಣದ ಮಚ್ಚೆಗಳಾಗುತ್ತವೆ. ಸೊ ಅದಕ್ಕಾಗಿ ಇಲ್ಲಿ ನಿರ್ವಹಣೆಗೆ ನಾವು ಏನು ಹೇಳ್ತೀವಿ ಅಂದರೆ, ರೈತರಿಗೆ 1 mL ಫಿಪ್ರೋನಿಲ್ 5SC ಅಥವಾ ಇಮಾಮೆಕ್ಟಿನ್ ಬೆಂಜೋಯೇಟ್ 0.3 grams ಅಥವಾ ಸ್ಪೈನೋಸೈಡ್ ಅದು ನಾವು ಸ್ಪ್ರೇ ಮಾಡ್ರಿ ಅಂತ ಇಲ್ಲಿ ರೈತರಲ್ಲಿ ಹೇಳ್ತೀವಿ ನಾವು. ಸೊ ಜೈವಿಕವಾಗಿ ನೀವು ನಿಯಂತ್ರಣ ಮಾಡ್ತೀವಿ ಅಂದರೆ ಅದರಲ್ಲೂ ಸಹ ನಮಗೆ ವರ್ಟಿಸಿಲಿಯಂ ಲೆಕ್ಯಾನಿ ಅಥವಾ ಲೆಕ್ಯಾನಿಸಿಲಿಯಂ ಲೆಕ್ಯಾನಿ ಅಂತ ಏನಿದೆ ಅದು 5 grams per liter ನೀರಿಗೆ ಸೇರಿಸಿ ನಾವು ಸಿಂಪಡಣೆ ಮಾಡುವುದರಿಂದ ಥ್ರಿಪ್ಸ್ ನುಸಿ ನಾವು ನಿಯಂತ್ರಣ ಮಾಡಬಹುದು. ಆಮೇಲೆ ನಾವು ಅಂಟಿನ ಬಲೆ ಅಲ್ಲಲ್ಲಿ ಹಾಕಂತ ರೈತರಿಗೆ ಸಲಹೆ ಕೊಡ್ತೀವಿ. ಇನ್ನೊಂದು ರಸ ಹೀರುವ ಕೀಡೆ ಇಲ್ಲಿ ನಾವು ನೋಡೋದಾದ್ರೆ ಮೈಟ್ ನುಸಿ ಅಂತ ಹೇಳ್ತೀವಿ ನಾವು. ಮೈಟ್ ನುಸಿಗಳು ಎಲೆಗಳಿಂದ ಮತ್ತು ಹೂಗಳಿಂದ ರಸವನ್ನು ಹೀರುತ್ತವೆ. ಸೊ ಇದರಿಂದ ಏನಾಗುತ್ತಂದ್ರೆ ಎಲೆಗಳ ಮೇಲೆ ಹಳದಿ ಚುಕ್ಕೆಗಳಂತ ಕಾಣಿಸ್ತವೆ. ನಂತರ ಇವು ಎಲೆಗಳು ಒಣಗಕ್ಕೆ ಶುರು ಆಗ್ತವೆ. ಆಮೇಲೆ ಹೂಗಳು ಬೆಳೆಯದೆ ಅವು ಚಿಕ್ಕದಾಗಿ ಗೊಂಚಲಾಗಿ ಮುರುಟಾಗಕ್ಕೆ ಸ್ಟಾರ್ಟ್ ಆಗ್ತವೆ. ಸೊ ಅಲ್ಲಿ ಏನಾಗುತ್ತೆ, ಹೂ ಗೊಂಚಲುಗಳು ಸರಿಯಾದ ಕೌಲುಗಳಿಂದ ಹೂಗಳು ಅರಳದೆ ಅದು ಪೊದೆಯಾಗಿ ಕಾಯಿ ಕಚ್ಚೋದಿಲ್ಲ. ಸೊ ಇದಕ್ಕಾಗಿ ನಾವು ನಿಯಂತ್ರಣಕ್ಕೆ ನಾವು ಮುಖ್ಯವಾಗಿ ರೈತರಿಗೆ ಏನು ಸಲಹೆ ಕೊಡ್ತೀವಿ ಅಂದರೆ, ಬಾಧೆಗಳಾದ ರೆಂಬೆಗಳನ್ನು ನಾವು ಹೂಗಳನ್ನು ಕಿತ್ತು ಸುಡಬೇಕಂತ ಹೇಳ್ತೀವಿ. ಆಮೇಲೆ ಚಿಗುರಿನ ಮೇಲೆ ಹಾನಿ ಪ್ರಾರಂಭಿಸಿದ ಕೂಡಲೇ ಗಂಧಕ ಸಲ್ಫರ್ ಅಂತ ಏನು ಹೇಳ್ತೀವಲ್ಲ, ಅದು ಪ್ರತಿ ಲೀಟರ್ ನೀರಿಗೆ ಸೊ 3 ಗ್ರಾಂನಂತೆ ಸಿಂಪರಣೆ ಮಾಡಬೇಕಂತ ರೈತರಿಗೆ ಸಲಹೆ ಕೊಡ್ತೀವಿ. ಅಥವಾ ಅಸಿಫೇಟು ನಾವು ರೆಕಮೆಂಡ್ ಮಾಡ್ತೀವಿ, ಅಥವಾ ಡೈಕೋಫಾಲ್ ಅಂತ 2.5 ಮಿಲಿ ಲೀಟರ್ ಪ್ರತಿ ಲೀಟರ್ ನೀರಿಗೆ. ಸೊ ಮುಖ್ಯವಾಗಿ ಇದು ಮಾರ್ಚ್ ತಿಂಗಳು ಮತ್ತು ಏಪ್ರಿಲ್ ತಿಂಗಳಲ್ಲಿ ಇದರ ಹಾವಳಿ ಜಾಸ್ತಿ ಇರುತ್ತೆ, ಆವಾಗ ನಾವು ಇಲ್ಲಿ ಈ ಸಿಂಪರಣೆ ತಗೊಂಡಾಗ ನಾವು ಮೈಟ್ ನುಸಿಯನ್ನು ಕಂಟ್ರೋಲ್ ಮಾಡ್ಬೋದು. ಸೊ ನೆಕ್ಸ್ಟ್ ಇವೆಲ್ಲ ರಸ ಹೀರುವ ಕೀಟಗಳಂತೂ ನಾವು ಇಲ್ಲಿ ಮಾವಿನಲ್ಲಿ ಹೇಳ್ಬೋದು. ಸೊ ನೆಕ್ಸ್ಟ್ ಬರುವಂಥ ಗುಂಪಿಗೆ ಸೇರೋದು ಕೀಟಗಳು ಅಂದರೆ ಕಾಂಡಕೊರಕಗಳು. ಆಗಲೇ ತಮಗೆ ಹೇಳಿದೆ ನಾನು, ಇಲ್ಲಿ ಮಾವಿನಲ್ಲಿ ಬರೋದು ರಸ ಹೀರುವ ಕೀಟಗಳು, ಕಾಂಡಕೊರಕಗಳು, ಆಮೇಲೆ ಹಣ್ಣು ಆಗೋ ಟೈಮಲ್ಲಿ ಹಣ್ಣಿನ ನೊಣ ಅಂತ ಹೇಳಿದೆ. ಸೊ ಈಗ ನಾವು ಆಲ್ಮೋಸ್ಟ್ ಎಲ್ಲ ರಸ ಹೀರುವ ಕೀಟಗಳ ಬಗ್ಗೆ ನಾವು ತಿಳ್ಕೊಂಡಿವಿ. ಈಗ ಏನಿದೆ ಅಂದರೆ ಕಾಂಡಕೊರಕಗಳು ಯಾವ್ಯಾವ ಬರ್ತಾವೆ ಅಂತ ಅದರ ಬಗ್ಗೆ ನಾನು ತಮ್ಮಲ್ಲೇ ಹೇಳೋಕ್ಕೆ ಇಷ್ಟಪಡ್ತೇನೆ. ಸೊ ಮುಖ್ಯವಾಗಿ ಕಾಂಡಕೊರೆಯ ಹುಳ ಇಲ್ಲಿ ಏನಿದೆ ಅಂದರೆ ಪ್ರೌಢದುಂಬಿಗಳು, ಕಡು ಕಂದು ಬಣ್ಣದಿಂದ ಕೂಡಿದ್ದು, ಇದು ಆಲ್ಮೋಸ್ಟ್ 5-6 ಸೆಂಟಿಮೀಟರ್ ಉದ್ದವಾಗಿರುತ್ತವೆ. ಈ ಕೀಟದ ಎದೆ ಭಾಗದ ಮೇಲೆ ಕಿತ್ತಳೆ ಬಣ್ಣದ ಮೂತ್ರಪಿಂಡಾಕಾರದ 2 ಗುರುತುಗಳಿದ್ದು, ಸೊ 2 ಬದಿಗಳಲ್ಲಿ ದಪ್ಪದಾದ ಮುಳ್ಳಿನ ತರಹದ ಆಕೃತಿಗಳಿರುತ್ತವೆ. ಸೊ ರೆಕ್ಕೆಗಳ ಮೇಲೆ ತಿಳಿ ಕಿತ್ತಳೆ ಅಥವಾ ಬಿಳಿ ಬಣ್ಣದ ಚಿಕ್ಕ ಗುರುತುಗಳಿರುತ್ತವೆ. ಸೊ ಇಲ್ಲಿ ಹಾನಿಯ ಲಕ್ಷಣ ನಾವು ನೋಡಿದಾಗ, ಹೆಣ್ಣು ಕೀಟ ತನ್ನ ಮೊಟ್ಟೆಗಳನ್ನು ಏನು ಮಾಡುತ್ತೆ, ಸಡಿಲವಾದ ತೊಗಟೆ ಎಲ್ಲಿರುತ್ತೆ ಅಲ್ಲಿ, ಅಥವಾ ಬಿರುಕು ಸಂಧಿ ಎಲ್ಲೆಲ್ಲ ಇರುತ್ತೆ ಅಥವಾ ಗಾಯಗಳು ಎಲ್ಲೆಲ್ಲಾಗಿರ್ತವೆ ಅಲ್ಲಿ ಇವು ಮೊಟ್ಟೆಗಳನ್ನು ಚುಚ್ಚಿಡ್ತವೆ. ಸೊ ಈ ಮರಿಹುಳಗಳು ಕಾಂಡವನ್ನು ಕೊರೆದು ಬೆಳವಣಿಗೆಯನ್ನು ಕುಗ್ಗಿಸಿ ಮರ ಒಣಗುವಂತೆ ಮಾಡುತ್ತವೆ. ಸೊ ಹಾನಿಗಿಡದ ಮರದ ಕೆಳಗೆ ಪುಡಿ ನಾವು ಈಸಿಯಾಗಿ ನೋಡಬಹುದು, ಅಲ್ಲಿ ಉದುರಿರುತ್ತೆ. ಸೊ ಜೂನ್ ಜುಲೈ ತಿಂಗಳಲ್ಲಿ ಇದರದ ಹಾವಳಿ ಜಾಸ್ತಿ ಇರುತ್ತೆ. ಇವು ಕೋಶಾವಸ್ಥೆಗೆ ಕಾಂಡದೊಳಗೆ ಹೊಂದಿ ವರ್ಷಕ್ಕೆ ಒಂದೇ ಸಂತತಿ ಇರುತ್ತದೆ. ಕೆಲವೊಮ್ಮೆ ಹಾನಿಗೀಡಾದ ರಂಧ್ರಗಳಿಂದ ಅಂಟು ಅಂಟಾದ ವಸ್ತು ಸ್ರವಿಸುವುದು ನಾವು ಇಲ್ಲಿ ಕಾಣಬಹುದು. ಅತಿಯಾಗಿ ಹಾನಿಗೊಂಡ ಮರಗಳು ಸಂಪೂರ್ಣವಾಗಿ ಒಣಗಿ ಹೋಗುತ್ತವೆ. ಸೊ ಅದಕ್ಕಾಗಿ ಇಲ್ಲಿ ನಿಯಂತ್ರಣಕ್ಕೆ ನಾವು ರೈತರಿಗೆ ಏನು ಸಲಹೆ ಕೊಡ್ತೀವಿ ಅಂದರೆ, ಮುಖ್ಯವಾಗಿ ಇಲ್ಲಿ ಬಾಧೆಗೊಳಗಾದ ಭಾಗವನ್ನು ನಾವು ಅಲ್ಲಿ ಕತ್ತರಿಸಿ ಸುಟ್ಟು ಅಂತ ಹೇಳ್ತೀವಿ. ನೆಕ್ಸ್ಟ್ ಏನಿದೆ ಅಂದರೆ, ಹಾನಿಗೊಳಗಾದ ಮರಗಳನ್ನು ನಾವು ಏನು ಮಾಡೋ ಅಂತೀವಿ, ಪೇಸ್ಟ್ ಮಾಡೋ ಅಂತ ಹೇಳ್ತೀವಿ. ಪೇಸ್ಟ್ ಮಾಡ್ಕೊಳ್ಳೋಕೆ ಇಲ್ಲಿ ನಮಗೆ ಒಂದು ಲೈಮ್ ಸ್ಟೋನ್ ಅಂತ ಹೇಳ್ತೀವಿ, ಸುಣ್ಣದ ಕಲ್ಲಿನ ಪುಡಿ ಅದು 400 ಗ್ರಾಂ, ಆಮೇಲೆ ಕಾಪರ್ ಆಕ್ಸಿಕ್ಲೋರೈಡ್ 200 ಗ್ರಾಂ, ಮತ್ತು 10 ಮಿಲಿ ಕ್ಲೋರೋಫೆರಿಫಾಸ್ ಪ್ಲಸ್ ವೈಟ್ ಸಿಮೆಂಟ್ ಅಂತ ಏನು ಬರುತ್ತೆ ಅದು 25 ಗ್ರಾಂ ಪ್ರತಿ ಲೀಟರ್ ನೀರಿಗೆ ಸೇರಿಸಿ ಕಾಂಡಕ್ಕೆ 3-4 ಫೀಟ್ ತೆಳಗಿಂದ ಗ್ರೌಂಡಿಂದ ನಾವು ಮೇಲೆ ಕಾಂಡಕ್ಕೆ ಲೇಪನೆ ಮಾಡಬೇಕು. ಸೊ ಕಾಂಡದಲ್ಲಿ ಕೊರೆದ ಪ್ರತಿ ರಂಧ್ರಗಳಲ್ಲಿ ನಾವು ಅಲ್ಲಿ ಏನು ಮಾಡಬೇಕಂದ್ರೆ, ಕ್ಲೋರಾಂಟ್ರಿನಲಿ ಪ್ರೋಲ್ ಅಂತ ಏನು ಬರುತ್ತೆ ಅದು 2 ಮಿಲಿ ತೊಗೊಂಡು ನಾವು ಪ್ರತಿ ಲೀಟರ್ನಲ್ಲಿ ಸೇರಿಸಿ 10 ಮಿಲಿ ದ್ರಾವಣ ಸಿರೇಂಜ್ ಮೂಲಕ ಅಲ್ಲಿ ಹಾಕಿ ನಾವು ಹಸಿ ಮಣ್ಣಿಂದ ಅಲ್ಲಿ ಪೇಸ್ಟ್ ಮಾಡಬೇಕಾಗುತ್ತೆ. ಸೊ ಅದರಿಂದ ನಾವು ಕಾಂಡ ಕೊರೆಯುವ ಹುಳವನ್ನು ನಾವು ನಿಯಂತ್ರಿಸಬಹುದು. ಇನ್ನೊಂದು ಕೊರೆಯುವ ಹುಳ ಅಂದರೆ ರೆಂಬೆ ಕುಡಿ ಕೊರಕ ಅಂತ ನಾವು ಇಲ್ಲಿ ಹೇಳ್ತೇವೆ. ಸೊ ಇತ್ತೀಚಿನ ದಿನಗಳಲ್ಲಿ ಈ ಕೀಟದ ಹಾವಳಿ ಭಾಳಷ್ಟು ಜಾಸ್ತಿ ಆಗಿದೆ. ಆಗಸ್ಟ್ನಿಂದ ನಾವು ಆಲ್ಮೋಸ್ಟ್ ಜನವರಿ ತನಕ ಈ ಕೀಟದ ಹಾವಳಿ ನಾವು ಇಲ್ಲಿ ಕಾಣಬಹುದು. ಇಲ್ಲಿ ಹೆಣ್ಣು ಪತಂಗಗಳು ಪ್ರತಿಯೊಂದು ಚಿಗುರಿನ ಮೇಲೆ ತತ್ತಿ ಇಡುತ್ತವೆ. ಸೊ ಈ ತತ್ತಿಗಳು ಒಡೆದು ಮರಿ ಕೀಡಿಗಳು ಹೊರಗೆ ಬಂದು ಹೊಸ ಚಿಗುರನ್ನು ತುದಿಯಿಂದ ಸುಮಾರು ಆಲ್ಮೋಸ್ಟ್ 10-15 ಸೆಂಟಿಮೀಟರ್ ಕೆಳಗಡೆ ರಂಧ್ರ ಮಾಡಿ ಅವು ಕೊರೆಯೋದ್ರಿಂದ ತುದಿ ಸಂಪೂರ್ಣವಾಗಿ ಒಣಗುತ್ತವೆ. ಇದರ ಹಾನಿಯ ಪ್ರಮಾಣ ಸುಮಾರು 40-45% ಅಂತೂ ನಾವು ಇಲ್ಲಿ ಹೇಳಬಹುದು. ಸೊ ಇಲ್ಲಿ ನಿಯಂತ್ರಣಕ್ಕೆ ನಾವು ರೈತರಿಗೆ ಏನು ಸಲಹೆ ಕೊಡ್ತೀವಿ ಅಂದರೆ, ಮುಖ್ಯವಾಗಿ ನಾವು ಕೊರಕವನ್ನು ಹತೋಟಿಯಲ್ಲಿಡಲು ಮುಖ್ಯವಾಗಿ ಬಾಧಿತ ಕೊಂಬೆ ಮತ್ತು ಕುಡಿಗಳನ್ನು ಅಲ್ಲಿ ನಾವು ಕತ್ತರಿಸಿ ನಾಶಪಡಿಸಬೇಕು. ಇನ್ನೊಂದು ನಾವು ಕೆಮಿಕಲ್ ಹೇಳಬೇಕಂದ್ರೆ 0.2 ಮಿಲಿ 0.2 ಮಿಲಿ ಕ್ಲೋರಾಂಟ್ರಿನಿಪ್ರೋಲ್ ಅಂತ ಏನಿದೆ ಅಲ್ಲ ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಅಲ್ಲಿ ಸಿಂಪಡಿಸಬೇಕಂತ ಹೇಳ್ತೇವೆ. ಇದೇ ಸಿಂಪರಣೆ 15 ದಿವಸಕ್ಕೊಮ್ಮೆ ನಾವು ಅಂತರದಲ್ಲಿ ಪುನರಾವರ್ತನೆ ಮಾಡಬೇಕಂತ ರೈತರಿಗೆ ಹೇಳ್ತೇವೆ ನಾವು. ಸೊ ಇನ್ನೊಂದು ಕೊರೆಯುವ ಹುಳ ಇಲ್ಲಿ ನಾವು ನೋಡಬೇಕಾದ್ರೆ ಮಾವಿನ ಮೋತಿ ಹುಳ ಅಥವಾ ಓಟೆ ಕೊರಕ ಅಂತ ಹೇಳ್ತೀವಿ ನಾವು. ಸೊ ಇಲ್ಲಿ ಮೋತಿ ಹುಳ ಈ ಮಾವಿನ ಮೇಲೆ ಮಾತ್ರ ಬರುತ್ತದೆ ಅಂದರೆ ನಾವು ಇದು ಸ್ಪೆಸಿಫಿಕ್ ಅಂತ ನಾವು ಇಲ್ಲಿ ಹೇಳ್ಬೋದು. ಸೊ ಇಲ್ಲಿ ಪ್ರೌಢ ಕೀಟ ಏನಿದೆ ಅಂದರೆ 5-8 ಮಿಲಿಮೀಟರ್ ಉದ್ದ ಆಗಿರುತ್ತದೆ, ಕಡು ಗಂದು ಬಣ್ಣದಾಗಿರುತ್ತದೆ. ಸೊ ಈ ಕೀಟದ ಹಾವಳಿ ಸಿಹಿ ತಳಿಗಳಾದ ಅಲ್ಫಾನ್ಸು ನೀಲಂ ತೋತಾಪುರಿಯದಲ್ಲಿ ಇದು ಹೆಚ್ಚು ಕಂಡು ಬರುತ್ತದೆ. ಸೊ ಇಲ್ಲಿ ಹಾನಿಯ ಲಕ್ಷಣಗಳನ್ನು ನಾವು ನೋಡಬೇಕಂದ್ರೆ, ಹೆಣ್ಣು ಕೀಟ ಮಿಡಿಕಾಯಿಗಳ ಮೇಲೆ ಸ್ವಲ್ಪ ತಗ್ಗು ಕುಳಿಯನ್ನು ಮಾಡಿ ಮೊಟ್ಟೆಯನ್ನಿಟ್ಟು ಅದರ ಅಂಡನ್ನು ಸ್ರವಿಸಿ ಮುಚ್ಚುತ್ತದೆ. ಹೊರಗಡೆಯಿಂದ ನಮಗೆ ಯಾವುದೇ ಹಾನಿಯ ಲಕ್ಷಣ ಇಲ್ಲಿ ಕಾಣುವುದಿಲ್ಲ. ಸೊ ಇದು ಮೋತಿ ಹುಳ ಏನ್ ಮಾಡ್ತಾವ ಅಂದ್ರೆ, ಹಣ್ಣಿನ ತಿರುಳನ್ನು ಒಳಗಡೆ ಕೊರೆದು ಹಣ್ಣಿನ ಬೀಜವನ್ನು ತಿಂದು ಅಲ್ಲಿ ಬೀಜವನ್ನು ಹಾನಿಯನ್ನುಂಟು ಮಾಡುತ್ತವೆ. ಸೊ ಆ ಹಣ್ಣಿನ ಬೀಜದಲ್ಲಿ ಕೋಶಾವಸ್ಥೆಗೆ ಅಲ್ಲೇ ಹೋಗುತ್ತವೆ. ಸೊ ಇದರಿಂದ ಏನಾಗುತ್ತೆ, ಪ್ರೌಢ ಕೀಟ ಹೊರಬರುವಾಗ ತಿರುಳನ್ನು ತಿಂದು ಹಾನಿ ಮಾಡುತ್ತದೆ. ಸೊ ಇಲ್ಲಿ ಮುಖ್ಯವಾಗಿ ಇದು ನಾವು ಜುಲೈ 5ರಿಂದ ಆಗಸ್ಟ್ ತನಕ ಇದರದ ಹಾವಳಿ ಮತ್ತೆ ಏಪ್ರಿಲ್ ತನಕ ಇಲ್ಲಿ ನಾವು ನೋಡಬಹುದು. ಸೊ ಇದು ಮುಖ್ಯವಾಗಿ ಮಣ್ಣಿನಲ್ಲಿ ಕೋಶಾವಸ್ಥೆಗೆ ಹೋಗುತ್ತದೆ. ಸೊ ಇದು ಸಹ ವರ್ಷಕ್ಕೆ ಒಂದೇ ಸಂತತಿ ಮಾತ್ರ ಹೊಂದಿರುತ್ತದೆ. ಸೊ ಅದಕ್ಕಾಗಿ ನಿರ್ವಹಣಾ ಕ್ರಮಕ್ಕಾಗಿ ನಾವು ಇಲ್ಲಿ ಏನು ಹೇಳ್ತೀವಿ ಅಂದರೆ, ರೈತರಿಗೆ ಗಿಡಗಳಿಂದ ಬಾಧೆಗೊಳಗಾದ ಮತ್ತು ಗಿಡದ ಹತ್ತಿರ ಬಿದ್ದ ಹಣ್ಣುಗಳನ್ನು ಪ್ರತಿ ವಾರ ಆರಿಸಿ ತೆಗೆದು ನಾಶ ಮಾಡಬೇಕು. ಯಾಕಂದರೆ ಅಲ್ಲೇ ನಮಗೆ ಸೋರ್ಸ್ ಆಫ್ ಇನಾಕುಲಮ್ ಇರುತ್ತೆ. ಸೊ ಅದಕ್ಕಲ್ಲೇ ನಾವು ಇಲ್ಲಿ, ಯಾಕಂದರೆ ಇಲ್ಲಿ ಮಣ್ಣಿನಲ್ಲಿ ಕೋಶಾವಸ್ಥೆಗೆ ಹೋಗೋದ್ರಿಂದ ಅಲ್ಲಿ ಏನೇನು ಬೀಜ ಇರುತ್ತೆ, ಹಣ್ಣು ಇರ್ತವೆ, ಅವೆಲ್ಲ ತೆಗೆದು ನಾಶಪಡಿಸ್ಬೇಕಂತ ಹೇಳ್ತೀವಿ. ಆಮೇಲೆ ಗಿಡದ ಬುಡ ಏನಿರುತ್ತಲ್ಲ ಸುತ್ತ, ಅಕ್ಟೋಬರ್ ಮತ್ತು ನವಂಬರ್ ಹಾಗೂ ಮಾರ್ಚ್ನಲ್ಲಿ ಉಳುಮೆ ಮಾಡುವುದರಿಂದ ಈ ಕೀಟವನ್ನು ನಾವು ನಿಯಂತ್ರಿಸಬಹುದು. ಯಾಕಂದರೆ ಕೋಶಾವಸ್ಥೆದಲ್ಲಿ ಮಣ್ಣಲ್ಲಿ ಇರೋದ್ರಿಂದ ನಾವು ಅಲ್ಲಿ ಸೊ ಉಳುಮೆ ಮಾಡೋದ್ರಿಂದ ಈ ಕೀಟದ ಕೋಶಾವಸ್ಥೆನ ನಾವು ಸಾಯಿಸಬಹುದು. ಅದಕ್ಕಾಗಿ ನಾವು ಇಲ್ಲಿ ಏನು ಮಾಡ್ಬೇಕಂತ ಹೇಳ್ತೀವಿ ಅಂದರೆ ಉಳುಮೆ ಮಾಡ್ರಿ ಅಂತ ಹೇಳ್ತೀವಿ ರೈತರಿಗೆ. ಸೊ ನೆಕ್ಸ್ಟ್ ಏನಿದೆ ಅಂದರೆ ಪ್ರತಿ ಲೀಟರ್ ನೀರಿಗೆ 1 ಮಿಲಿ ಡೆಲ್ಟಾ ಮೆಥ್ರಿನ್ ಅಥವಾ ಅಸಿಫೇಟ್ ಸಹ ನಾವು 1 ಗ್ರಾಮ್ ಅಂತ ಹೇಳ್ತೀವಿ ಅಥವಾ 2 ಮಿಲಿ ಡೈಮಿಥೈಟ್. ಸೊ ಇದು ಮುಖ್ಯವಾಗಿ ಯಾವಾಗ ತೊಗೋಬೇಕಂದ್ರೆ ಮಾರ್ಚ್ ತಿಂಗಳ 2ನೇ ವಾರದಲ್ಲಿ ನಾವು ಸಿಂಪರಣೆ ಮಾಡಬೇಕು. ಯಾವಾಗ ಸಿಂಪರಣೆ ಮಾಡ್ಬೇಕಂದ್ರೆ ಮಿಡಿಕಾಯಿ ಗೋಲಿ ಆಕಾರದಲ್ಲಿ ಯಾವಾಗ ಬರಕ್ ಸ್ಟಾರ್ಟ್ ಆಗುತ್ತಲ್ಲ ಅವಾಗ ಸಿಂಪರಣೆ ನಾವು ಮಾಡ್ರಿ ಅಂತ ರೈತರಿಗೆ ಹೇಳ್ತೀವಿ. ನೆಕ್ಸ್ಟ್ ಕೀಟ ಏನಂದ್ರೆ ಎಲೆ ಗಂಟು ಮಾಸಕ ಅಂದ್ರೆ ಗಾಲ್ಮಿಜ್ ಅಂತ ಹೇಳ್ತೀವಿ ನಾವು. ಸೊ ಇದು ಏನಿದೆ ಅಂದ್ರೆ ಇದು ಸ್ವಲ್ಪ ಬಹಳ ಚಿಕ್ಕದಾಗಿರುತ್ತೆ, ಕಿತ್ತಳೆ ಬಣ್ಣದಿಂದ ಕೂಡಿರುತ್ತದೆ. ಇದು ಏನ್ ಮಾಡುತ್ತೆ ಅಂದ್ರೆ ಎಲೆಗಳ ಕೆಳಭಾಗದಲ್ಲಿ ಮೊಟ್ಟೆಗಳನ್ನು ಮುಚ್ಚಿಡ್ತವೆ. ಸೊ ಇದು ನಂತರ ಹೊರಬಂದು ಮರಿಗಳು ಎಲೆಗಳ ಅಂಗಾಂಶವನ್ನು ತಿನ್ನೋದಕ್ಕೆ ಸ್ಟಾರ್ಟ್ ಮಾಡುತ್ತೆ. ಹಂಗಂದ್ರೆ ಟಿಶ್ಯೂ ಅಂತ ಏನು ಹೇಳ್ತೀವಲ್ಲ, ಸೊ ಅದು ತಿನ್ನೋದ್ರಿಂದ ಏನಾಗುತ್ತೆ ಅಲ್ಲಿ ದೊಡ್ಡ ನರಳಿ ಟೈಪ್ ಅಲ್ಲಿ ಗಂಟುಗಳು ಉಂಟಾಗ್ತವೆ. ಸೊ ಇದರಿಂದ ಮರದ ಬೆಳವಣಿಗೆ ಕುಂಠಿತಗೊಳ್ಳುತ್ತದೆ. ಸೊ ಅದಕ್ಕಾಗಿ ಇಲ್ಲಿ ನಾವು ಏನು ಮಾಡ್ತೀವಿ ಅಂದರೆ ಎಲ್ಲಿ ಬಾಧಿತ ಎಲೆಗಳನ್ನು ನಿಮ್ಗೆ ಕಾಣಿಸ್ತವೆ ಅದು ಕತ್ತರಿಸಿ ನಾಶಪಡಿಸ್ರಿ ಅಂತ ರೈತರಿಗೆ ಸಲಹೆ ಕೊಡ್ತೀವಿ. ಆಮೇಲೆ ಚಿಗುರು ಬರುವ ಸಮಯದಲ್ಲಿ ಕೀಟನಾಶಕಗಳಾದ ಥಯಾಮೆಥಾಕ್ಸಾಮ್ ಅಂತ ಏನು ಬರುತ್ತಲ್ಲ, ಸೊ ಅದು 0.3 ಗ್ರಾಮ್ ಪರ್ ಲೀಟರ್ ಅಥವಾ ಡೈಮೆಥೈಟ್ 1.7 ಮಿಲಿ ನಾವು ಸಿಂಪರಣೆ ಮಾಡ್ರಿ ಅಂತ ರೈತರಿಗೆ ಸಲಹೆಯನ್ನು ಕೊಡ್ತೀವಿ ನಾವು. ನೆಕ್ಸ್ಟ್ ಮುಖ್ಯವಾಗಿ ಇಲ್ಲಿ ಬರುವಂತಹ ಮಾವಿನಲ್ಲಿ ಹಣ್ಣಿನ ನೊಣ ಅಂತ ನಾವು ಇಲ್ಲಿ ಹೇಳ್ಬೋದು. ಸೊ ಇಲ್ಲಿ ಮಾವಿನ ಬೆಳೆಯಲ್ಲಿ ಕಂಡುಬರುವ ಪ್ರಮುಖ ಕೀಟಗಳಲ್ಲಿ ಒಂದು ಕೀಟ ಅಂದರೆ ಹಣ್ಣಿನ ನೊಣ ಪ್ರಮುಖವಾದ ಕೀಟ ಅಂತ ನಾವು ಇಲ್ಲಿ ಹೇಳ್ಬೋದು. ಸೊ ಈ ಕೀಟ ನಮ್ಮ ದೇಶದಲ್ಲಿ ಸುಮಾರು 25-50% ನಷ್ಟ ಪ್ರತಿ ವರ್ಷ ಉಂಟು ಮಾಡುತ್ತದೆ. ಸೊ ಅಲ್ಲದೆ ಇದರಿಂದ ಮಾವಿನ ಹಣ್ಣಿನ ರಫ್ತಿನ ಮೇಲೆ ಸಹ ನಮಗೆ ಗಣನೀಯವಾಗಿ ಪರಿಣಾಮ ಬೀರುತ್ತದೆ. ಸೊ ದಕ್ಷಿಣ ಭಾರತದಲ್ಲಿ ಈ ಕೀಟದ ಚಟುವಟಿಕೆ ವರ್ಷವಿಡೀ ಇರುತ್ತದೆ, ಸೌತ್ ಇಂಡಿಯಾದಲ್ಲಿ ಈ ಚಟುವಟಿಕೆ ಕಂಟಿನ್ಯೂಸ್ ಆಗಿ ನಾವು ನೋಡಬಹುದು. ಈ ಕೀಟವು ಮಾವು ಅಲ್ಲದೆ ಬೇರೆ ಆಲ್ಟರ್ನೇಟ್ ಪ್ಲಾಂಟ್ಸ್ ಅಂತ ಆಶ್ರಯ ಗಿಡಗಳು ಬಹಳಷ್ಟು ಇದಾವೆ. ಹತ್ತಿ ಹಣ್ಣು, ಸೇಬು, ಪೇರ್ಲ, ನಿಂಬೆ, ಬಾಳೆ ಮುಂತಾದ ಬೆಳೆಗಳಿಗೂ ಸಹ ಇದು ಹಣ್ಣಿನ ನೊಣ ಲುಕ್ಸಾನ್ ಮಾಡುವಂತಹ ಸಾಮರ್ಥ್ಯ ಇದೆ. ಪ್ರೌಢ ಕೀಟಗಳು ಕಂದು ಬಣ್ಣದಾಗಿದ್ದು ಸೊ ಇದು ಪಾರದರ್ಶಕ ರೆಕ್ಕೆಗಳು ಹೊಂದಿರ್ತವೆ. ಸೊ ಈ ಕೀಟದ ಹಾವಳಿ ನಾವು ಸುಮಾರು ಏಪ್ರಿಲ್ ಹಾಗೂ ಮೇ ತಿಂಗಳಿಂದ ಹೆಚ್ಚಾಗಿ ಸೊ ಆಲ್ಮೋಸ್ಟ್ ನಿಮಗೆ ಡಿಸೆಂಬರ್ ತನಕ ನಾವು ಇಲ್ಲಿ ನೋಡಬಹುದು. ಸೊ ಇಲ್ಲಿ ಏನು ಮಾಡ್ತವೆ ಅಂದರೆ ಈ ಕೀಟದ ಬಾಧೆ ಆದ ಹಣ್ಣುಗಳು ಏನು ಮಾಡ್ತವೆ ನೆಲಕ್ಕೆ ಬೆಳಕು ಸ್ಟಾರ್ಟ್ ಮಾಡ್ತವೆ. ಸೊ ನಂತರ ಹೊರಬಂದ ಮರಿಗಳು ಮಣ್ಣಿನಲ್ಲಿ ಕೋಶಾವಸ್ಥೆಗೆ ಅಲ್ಲೇ ಹೋಗುತ್ತವೆ. ಸೊ ಅದಕ್ಕಲ್ಲೇ ಇಲ್ಲಿ ನಾವು 1 ವರ್ಷದಲ್ಲಿ 5-6 ಸಂತತಿಗಳನ್ನು ಇದು ನಾವು ಇಲ್ಲಿ ನೋಡಬಹುದು. ಸೊ ಇಲ್ಲಿ ಹಾನಿಯ ಲಕ್ಷಣಗಳು ನಾವು ನೋಡಿದರೆ ಹೆಣ್ಣು ನೊಣ ತನ್ನ ಚೂಪಾದ ಹೊಟ್ಟೆಯ ತುದಿಯಿಂದ ಮೊಟ್ಟೆಗಳನ್ನು ಸಣ್ಣ ಕಾಯಿಗಳ ಮೇಲೆ ಹಾಗೂ ಮಾಗಿದ ಹಣ್ಣು ಏನಿರ್ತಾವಲ್ಲ ಅದರ ಚರ್ಮದ ಕೆಳಗಡೆ ಅಂದರೆ ಎಪಿಡರ್ಮಿಸ್ ಬಿಲೋ ಎಪಿಡರ್ಮಿಸ್ ಆಫ್ ದ ಫ್ರೂಟ್ ಅಂತ ನಾವು ಏನು ಹೇಳ್ತೀವಿ ಅಲ್ಲಿ ಇವು ಮೊಟ್ಟೆಗಳನ್ನು ಇಡ್ತವೆ. ಸೊ ಈ ಮೊಟ್ಟೆಗಳು ಅಲ್ಲೇ ಪಕ್ವಗೊಂಡು ಹುಳಗಳಾಗಿ ಕಾಯಿಗಳ ಒಳಗೆ ಬೆಳೆಯೋಕ್ಕೆ ಅಲ್ಲೇ ಆರಂಭಿಸ್ತವೆ. ಸೊ ಇದರ ಪರಿಣಾಮವಾಗಿ ಇಲ್ಲಿ ಏನಾಗುತ್ತೆ ಅಂದರೆ ಕಾಯಿಗಳ ಮೇಲೆ ರಂಧ್ರಗಳು ಕಂಡುಬಂದು ನಿರೀಕ್ಷೆಗಿಂತ ಮುಂಚಿತವಾಗಿ ಇವು ಕಾಯಿಗಳಾಗಿ ಅಲ್ಲೇ ಹಣ್ಣಾಗುತ್ತವೆ. ಸೊ ಈ ರೀತಿಯ ಹಣ್ಣುಗಳನ್ನು ಮುಟ್ಟಿದಾಗ ಬಹಳ ಮೃದುವಾಗಿ ಬಹಳ ಸಾಫ್ಟ್ ಆಗಿರ್ತವೆ. ಸೊ ಅದರಿಂದ ಈ ಮೃದುವಾದ ಹಣ್ಣುಗಳ ಒಳಗೆ ಈ ನೊಣದ ಮರಿಗಳು ನಾವು ಇಲ್ಲಿ ನೋಡಬಹುದು. ಸೊ ಮುಖ್ಯವಾಗಿ ಬಹಳಷ್ಟು ಟೈಮ್ ನಾವು ಇಲ್ಲಿ ನಾವು ಪೇರ್ಲ ತಿನ್ನುವಾಗ ನಾವು ಆಲ್ಮೋಸ್ಟ್ ಯಾವಾಗ ಅದು ತಿಂತಿರ್ತವೆ ಬಹಳ ಚಿಕ್ಕದಾದ ಹುಳ ಅಲ್ಲಿ ಮೈನ್ಯೂಟ್ ಆಗಿ ಮೂವ್ ಆಗ್ತಾ ಇರುತ್ತೆ, ಬಹಳಷ್ಟು ಟೈಮ್ ನಾವು ಗೊತ್ತಾಗಲಾರ್ದು ತಿಂದಿರ್ತೀವಿ. ಸೊ ಈ ರೀತಿ ಇವು ಲುಕ್ಸಾನ್ ಮಾಡ್ತವೆ. ಸೊ ಈ ರೀತಿಯಾದ ಹುಳದ ಬಾಧೆಯಿಂದ ಹಣ್ಣುಗಳು ಏನಾಗ್ತವೆ ಕೊಳೆಯಲಕ್ಕೆ ಸ್ಟಾರ್ಟ್ ಆಗ್ತವೆ, ಅಲ್ಲೇ ಉದುರಿ ಅಲ್ಲೇ ತೆಳಗೆ ಬಿದ್ದುಬಿಡ್ತವೆ. ಇದಲ್ಲದೆ ಹಣ್ಣಿನೊಳಗಳ ಬಾಧೆ ಕೊಯ್ಲಿನ ಸಮಯದಷ್ಟೇ ಅಲ್ಲದೆ ಕೊಯ್ಲಿನ ನಂತರವೂ ಮುಂದುವರಿಯುತ್ತದೆ. ಯಾಕಂದರೆ ಇದು ಕಂಟಿನ್ಯೂಸ್ ಆಗಿ ಲೈಫ್ ಸೈಕಲ್ ಕಂಟಿನ್ಯೂ ಆಗ್ತಾ ಇರುತ್ತೆ. ಸೊ ಈ ರೀತಿ ಇದು ಆಲ್ಮೋಸ್ಟ್ ನಮಗೆ ಈವನ್ ನಾವು ಶೇಖರಣೆಗೆ ಅಲ್ಲಿ ಏನು ಹೋಗಿ ಮಾವಿಡ್ತೀವಲ್ಲ ಅಲ್ಲೂ ನಾವು ಚಟುವಟಿಕೆ ಈ ಕೀಟದ ನಾವು ಕಾಣಬಹುದು. ಅಲ್ಲಿಯೂ ಏನು ಮಾಡ್ತವೆ ಹಣ್ಣುಗಳು ಕೊಳೆಯಲಕ್ಕೆ ಸ್ಟಾರ್ಟ್ ಮಾಡ್ತವೆ. ಸೊ ಇಲ್ಲಿ ನಿರ್ವಹಣಾ ಕ್ರಮದಲ್ಲಿ ನಾವು ಏನು ಹೇಳ್ತೀವಿ ಅಂದರೆ ನವಂಬರ್ ತಿಂಗಳಿಂದ ಡಿಸೆಂಬರ್ ತಿಂಗಳಿನ ಒಳಗೆ ಉಳುಮೆಯನ್ನು ಮಾಡಬೇಕಂತ ಹೇಳ್ತೀವಿ. ಯಾಕಂದರೆ ಇದು ಕೋಶಾವಸ್ಥೆ ಮಣ್ಣಲ್ಲಿ ಇರೋದ್ರಿಂದ ಅದಕ್ಕಾಗಿ ಅಲ್ಲಿ ಹೆಣ್ಣು ನೊಣ ಬಿಸಿಲಿನ ತಾಪಕ್ಕೆ ಸತ್ತು ಹೋಗ್ತವೆ ಅಂತ ಹೇಳ್ತೇವೆ. ಕೊಯ್ಲಿನ 45 ದಿವಸಗಳ ಮುಂಚಿತವಾಗಿ ನಾವು ಏನು ಉದುರಿ ಬಿದ್ದಿರ್ತಾವಲ್ಲ ಎಲ್ಲ ಹಣ್ಣುಗಳನ್ನು ಸಂಗ್ರಹಿಸಿ ನಾವು ಅಲ್ಲಿ ನಾಶ ಮಾಡಬೇಕಂತ ಹೇಳ್ತೀವಿ. ಆಮೇಲೆ ಪ್ರತಿ ಹೆಕ್ಟರ್ ಪ್ರದೇಶದಲ್ಲಿ 10 ಮೋಹಕ ಬಲೆಗಳನ್ನು ನಾವು ತೂಗು ಹಾಕಬೇಕಾಗುತ್ತೆ. ಸೊ ಇದು ಬಹಳ ಮುಖ್ಯವಾದ ಒಂದು ನಿಯಂತ್ರಣ ಕ್ರಮ ಅಂತ ರೈತರಿಗೆ ನಾವು ಇಲ್ಲಿ ಹೇಳ್ಬೋದು. ಸೊ ಇಲ್ಲಿ ಮೋಹಕ ಬಲೆ ಹಾಕೋದ್ರಿಂದ ಏನಾಗುತ್ತೆ, ಸೊ ಆಲ್ಮೋಸ್ಟ್ ನಮಗೆ 90% ನಮಗೆ ಅಲ್ಲಿ ಕಂಟ್ರೋಲ್ ಬರುತ್ತೆ. ಈ ಬಲೆಗಳಲ್ಲಿ ಪ್ರತಿ ಲೀಟರ್ ನೀರಿನಲ್ಲಿ 1 mL ಮಿಥೈಲ್ಯೂಜನಾಲ್ ಅಥವಾ ಮೆಲಾಥಿಯಾನ್ 50 EC ನಾವು ಏನು ಹೇಳ್ತೀವಲ್ಲ ಅದು ದ್ರಾವಣ ಬಳಸಿ ನಾವು ಅಲ್ಲಿ ಪ್ರತಿ ಬೆಲೆಗೆ 100 mL ದ್ರಾವಣ ಉಪಯೋಗಿಸಬೇಕು. ಇಲ್ಲವೇ ಪ್ರತಿ ಲೀಟರ್ ನೀರಿಗೆ 1 mL ಡೈಮಿಥೈಲೇಟ್ ಅದರ ಜೊತೆ ನಾವು 10 g ಬೆಲ್ಲ ಕರಗಿಸಿ ಹಣ್ಣು ಮಾಗುವ ಅವಧಿಯಲ್ಲಿ ಸಿಂಪಡಣೆ ಮಾಡಬೇಕು. ಬೆಲ್ಲ ಯಾಕೆ ಹಾಕ್ತೀವಿ ಅಂದರೆ ಅದು ಸ್ವೀಟ್ ಇರುತ್ತೆ, ಸೊ ಅದಕ್ಕೆ ನಾವು ಉತ್ತೇಜನ ಕೊಟ್ಟಂಗಾಗಿ ಕೀಟ ಅಟ್ರಾಕ್ಟ್ ಆಗಲಿ ಮೋಹಕವಾಗಿ ಅಲ್ಲಿ ಬಲೆಗೆ ಬಳ್ಳಿ ಅಂತ ನಾವು ಬೆಲ್ಲ ಹಾಕ್ತೀವಲ್ಲಿ. ಸೊ ಇದು ಯಾವಾಗ ಸಿಂಪಡಣೆ ಮಾಡ್ಬೇಕಂದ್ರೆ ನಿಂಬೆ ಸೈಜ್ ಏನಿರ್ತಾವೆ ಹಣ್ಣುಗಳು ಅವಾಗ ಬರೋ ಟೈಮಲ್ಲಿ ನಾವು ಇಲ್ಲಿ ಸಿಂಪಡಣೆ ಮಾಡ್ರಿ ಅಂತ ಹೇಳ್ತೀವಿ. ನಾವು ಇಲ್ಲ ಕೆಮಿಕಲ್ಸ್ ಯೂಸ್ ಮಾಡೋದೇನೆಂದರೆ ಮುಖ್ಯವಾಗಿ ನಾವು ಕೆಮಿಕಲ್ಸ್ಗೆ ಇಲ್ಲಿ ಡೆಲ್ಟಾ ಮೆಥ್ರಿನ್ ಅಂತ 2.8 EC ಅಂತ ಬರುತ್ತೆ, ಸೊ ಅದು 1 mL ಪ್ರತಿ ಲೀಟರ್ ನೀರಿಗೆ ಸೇರಿಸಿ ನಾವು ಸಿಂಪಡಣೆ ಮಾಡ್ರಿ ಅಂತ ಹೇಳ್ತೀವಿ. ಸೊ ಇದು ಆಲ್ಮೋಸ್ಟ್ ನಾನು ನಿಮಗೆ ಹೇಳಿದೆ. ಸೊ ಇದರ ಜೊತೆಗೆ ನಾವು ಕೆಮಿಕಲ್ಸ್ ಇಲ್ಲಿ ಹೇಳೋದು ಭಾಳ ಕಡಿಮೆ, ಡೆಲ್ಟಾ ಮೆಥ್ರಿನ್ ಅಂತ ಏನು ಹೇಳಿದೆ ಅಥವಾ ಡೈಮಿಥೈಲೇಟ್ ಅಥವಾ ಅಜಾಡಿರಕ್ತೀನಿ ಇವೇ ಹೇಳ್ತೀವಿ. ಯಾಕಂದರೆ ಈ ಕೀಟ ಏನಿರುತ್ತೆ ಕೆಳಗಡೆ ಎಪಿಡರ್ಮಿಸ್ ಆಫ್ ದ ಸ್ಕಿನ್ ಅಲ್ಲಿ ತತ್ತಿ ಇಡೋದ್ರಿಂದ ಆಲ್ಮೋಸ್ಟ್ ನಮ್ಮ ಕೆಮಿಕಲ್ಸ್ ವರ್ಕೌಟ್ ಆಗಲ್ಲ. ಸೊ ಏನಿದ್ರು ಇಲ್ಲಿ ಮುಖ್ಯವಾಗಿ ನಾವು ಏನು ಹೇಳ್ತೀವಿ ಅಂದರೆ ರೈತರಿಗೆ ಮೋಹಕ ಬಲೆ ಹಾಕ್ರಿ ಅಂತ ಹೇಳ್ತೇವೆ. ಸೊ ಇದರಿಂದ ನಾವು ಈ ಕೀಟದ ಹತೋಟಿ ನಾವು ಏನು ಮಾಡ್ಬೇಕಂದ್ರೆ ರೈತರು ಸಾಮೂಹಿಕವಾಗಿ ಎಲ್ಲ ರೈತರು ಅನುಸರಿಸಿದಲ್ಲಿ ಈ ಹುಳಗಳು ಸಂಪೂರ್ಣವಾಗಿ ನಾವು ಹತೋಟಿ ಮಾಡ್ಬೋದು ಅಂತ ಇಲ್ಲಿ ನಾನು ತಮ್ಮಲ್ಲಿ ಹೇಳೋಕ್ಕೆ ಇಷ್ಟಪಡ್ತೇನೆ. ಮತ್ತು ತಮಗೆ ಏನಾದ್ರು ಮಾವಿನ ಬಗ್ಗೆ ಹೆಚ್ಚಿನ ಮಾಹಿತಿ ತಮಗೆ ಏನೋ ಕೀಟದ ಬಗ್ಗೆ ತಮಗೆ ಬೇಕಾದರೆ ನನ್ನ ಮೊಬೈಲ್ ನಂಬರ್ ತಮ್ಮಲ್ಲಿ ಹಂಚಿಕೊಳ್ಳುತ್ತೇನೆ, 9886117813. ನನಗೆ ಅವಕಾಶ ಕೊಟ್ಟಂತಹ ಆಕಾಶವಾಣಿ ಬಿಜಾಪುರ ಅವರಿಗೆ ಧನ್ಯವಾದಗಳನ್ನು ತಿಳಿಸುತ್ತಾ ನನ್ನ ಮಾತುಗಳನ್ನು ಮುಗಿಸ್ತೇನೆ. ನಮಸ್ಕಾರಗಳು. ಇದುವರೆಗೆ ವಿಜಯಪುರ ಜಿಲ್ಲೆಯ ತಿಡುಗುಂದಿಯ ತೋಟಗಾರಿಕೆ ಸಂಶೋಧನಾ ಮತ್ತು ವಿಸ್ತರಣಾ ಕೇಂದ್ರದಲ್ಲಿ ಕೀಟಶಾಸ್ತ್ರ ವಿಭಾಗದಲ್ಲಿ ಸಹಾಯಕ ಪ್ರಾಧ್ಯಾಪಕರಾಗಿ ಕಾರ್ಯನಿರ್ವಹಿಸುತ್ತಿರುವ ಡಾಕ್ಟರ್ ಎಂಎ ವಸೀಂ ಅವರಿಂದ ಮಾವಿನ ಬೆಳೆಯ ಕುರಿತ ಮಾಹಿತಿಯನ್ನ ಕೇಳಿದಿರಿ. ಸಂಕಲನ ಸಿದ್ದರಾಯ ಸಾಳುಂಕೆ, ನಿರ್ಮಾಣ ಡಾಕ್ಟರ್ ಸೋಮಶೇಖರ್ ಎಸ್ ರುಳಿ. ಈಗ ಕೇಳಿ ಜಾನಪದ ಸಂಗೀತದಲ್ಲಿ ಮೆಣಸಿನಹಾಳದ ಯಲ್ಲಪ್ಪ ಮಲ್ಲಪ್ಪ ಚೌಡ್ಕಿ ಹಾಗೂ ಸಂಗಡಿಯಿಂದ ಚೌಡ್ಕಿ ಪದಗಳು. ಯಲ್ಲಮ್ಮ ನಿಲ್ಲ ಬಲ್ಲವರ ಬಲ್ಲವರಮ್ಮ ಸಲ್ಲದಂತೆಯ ತೋರಮ್ಮ ಕಲ್ಲದೆಯ ಕರಗಿ ಸಮ್ಮಾರಿಯ ಯಲ್ಲಮ್ಮ ನಿಲ್ಲ ಬಲ್ಲವರೇ ಬಲ್ಲವರಮ್ಮ ಸಲ್ಲದಂತೆಯ ತೋರಮ್ಮ ಕಲ್ಲದೆಯ ಕರಗಿ ಸಮ್ಮಾರಿಯ ಪದವಿ ಕನ್ನಡಿಗ ರಾಜಿ ದೇವಿಯ ಒನ್ನುಡಿಯ ನೀರು ಪದವಿಯ ನಿನ್ನಡಿಗೆ ನಮಿಸುತ್ತೇವಿ ನಿನ್ನಡಿಗೆ ನಮಿಸುತ್ತೇವಿ ಕೊಡುಬೇಡಿ ದೊಂತ ಪದವಿ ಕೊಡುಬೇಡಿ ದೊಂತ ಪದವಿ ಎಲ್ಲಮ್ಮ ನಿನ್ನ ಬಲ್ಲವರೇ ಬಲ್ಲವರಮ್ಮ ಸಲ್ಲದಂತೆಯ ತೋರಮ್ಮ ಕಲ್ಲೆಗೆಯ ಕರಗಿ ಸಮ್ಮಾರಿಯ ಎಲ್ಲಮ್ಮ ನಿನ್ನ ಬಲ್ಲವರೇ ಬಲ್ಲವರಮ್ಮ ಸಲ್ಲದಂತೆಯ ತೋರಮ್ಮ ಕಲ್ಲೆಗೆಯ ಕರಗಿ ಸಮ್ಮಾರಿಯ ಒಂದೇ ಕ್ಷೇತ್ರ ಹಾಡುವರ ಮನವೇ ಪವಿತ್ರ ಕೇಳುವರಿ ಒಂದೇ ಕ್ಷೇತ್ರ ಕುಂಡಗಳ ದಿವ್ಯ ತೀರ್ಥ ಕುಂಡಗಳ ದಿವ್ಯ ತೀರ್ಥ ಪಡವಿಗೆ ಮಾ ವಿಚಿತ್ರ ಎಲ್ಲಮ್ಮ ನಿನ್ನ ಬಲ್ಲವರೇ ಬಲ್ಲವರಮ್ಮ ಸಲ್ಲಲ್ಲದಂತೆಯ ತೋರಮ್ಮ ಕಲ್ಲ ಕರಗಿ ಸಂಹಾರಿಯಲಿ. ಎಲ್ಲಮ್ಮ ನಿನ್ನ ಬಲ್ಲವರೇ ಬಲ್ಲವರಮ್ಮ, ಸಲ್ಲದಂತೆಯ ತೋರಮ್ಮ, ಕಲ್ಲಗಯ ಕರಗಿ ಸಂಹಾರಿಯಲಿ. ಹೆಣ್ಣುಡಿಗೆ ತೊಡಗಿ ತೊಡಸಿ, ಆ ಹುಣ್ಣವಿಗೆ ಬಿಡದಿಯ ಕರಸಿ. ಹೆಣ್ಣುಡಿಗೆ ತೊಡಗಿ ತೊಡಸಿ, ಆ ಹುಣ್ಣವಿಗೆ ಬಿಡದಿಯ ಕರಸಿ. ಸಣ್ಣವರ ಕೂಡ ಕುಣಸಿ, ಸಣ್ಣವರ ಕೂಡ ಕುಣಸಿ, ಬಂಡಿ ಬೆವ ಬೋದ ಬೆಳಸಿ. ಎಲ್ಲಮ್ಮ ನಿನ್ನ ಬಲ್ಲವರೇ ಬಲ್ಲವರಮ್ಮ, ಸಲ್ಲದಂತೆಯ ತೋರಮ್ಮ, ಕಲ್ಲಗೆಯ ಕರಗಿ ಸಂಹಾರಿಯಲಿ. ಮಗ ಪರಶುರಾಮ ಶೂರ, ಜಮದಾಗ್ನಿ ಗಂಡದೀರ, ಮಾಲವಿ ಹಾರತೀರ. ಮಗ ಪರಶುರಾಮ ಶೂರ, ಜಮದಾಗ್ನಿ ಗಂಡದೀರ, ಮಾಲವಿ ಹಾರತೀರ. ದ್ರೋಹಿಗಳ ಪರಿವಾರ, ದ್ರೋಹಿಗಳ ಪರಿವಾರ. ಎಲ್ಲಮ್ಮ ನಿನ್ನ ಬಲ್ಲವರೇ ಬಲ್ಲವರಮ್ಮ, ಸಲ್ಲದಂತೆಯ ತೋರಮ್ಮ, ಕಲ್ಲಗೆಯ ಕರಗಿ ಸಂಹಾರಿಯಲಿ. ನಿನ್ನ ಹಣೆಯ ಮೇಲೆ ಕುಂಕುಮವ ಹಚ್ಚಿಕೊಳ್ಳಮ್ಮ, ಕುಂಕುಮವ ಹಚ್ಚಿಕೊಳ್ಳಮ್ಮ, ನಿನ್ನ ಹಣೆಯ ಮೇಲೆ ಕುಂಕುಮವ ಹಚ್ಚಿಕೊಳ್ಳಮ್ಮ. ಮಗಳೇ ಹಾಳು ಹಳೆಯ ಮೇಲೆ ಇರುಬ್ಯಾಡ ಮಗಳೇ, ಕುಂಕುಮವ ಹಚ್ಚಿಕೊಳ್ಳಮ್ಮ, ನಿನ್ನ ಹಣೆಯ ಮೇಲೆ ಕುಂಕುಮವ ಹಚ್ಚಿಕೊಳ್ಳಮ್ಮ. ಅಂತಿರಂಗಿಯ ಸೀರೆಯಲಿಟ್ಟು ಸರಪ ಎಂಬುವ ಪಟ್ಟಿಯಲಿಟ್ಟು, ಅಂತಿರಂಗಿಯ ಸೀರೆಯಲಿಟ್ಟು ಸರಪ ಎಂಬುವ ಪಟ್ಟಿಯಲಿಟ್ಟು, ಪತಿವ್ರತ ಕಾಯಿಕೊಳ್ಳಮ್ಮ, ಪತಿವ್ರತ ಕಾಯಿಕೊಳ್ಳಮ್ಮ. ಕುಂಕುಮವ ಹಚ್ಚಿಕೊಳ್ಳಮ್ಮ, ನಿನ್ನ ಹಣೆಯ ಮೇಲೆ ಕುಂಕುಮವ ಹಚ್ಚಿಕೊಳ್ಳಮ್ಮ. ಕುಂಕುಮವ ಹಚ್ಚಿಕೊಳ್ಳಮ್ಮ, ನಿನ್ನ ಹಣೆಯ ಮೇಲೆ ಕುಂಕುಮವ ಹಚ್ಚಿಕೊಳ್ಳಮ್ಮ. ಮಗಳೇ ಹಾಳು ಹಳೆಯ ಮೇಲೆ ಇರಿಬ್ಯಾಡ ಮಗಳೇ, ಗಂಡನಂದರ ಭಾಗ್ಯದ ಬಂಡಿ, ಗಂಡನಂದರ ಭಾಗ್ಯದ ಬಂಡಿ, ಕುಲದೇವರೆಂದು ತಿಳಿ ಮಗಳೇ. ಕುಂಕುಮವ ಹಚ್ಚಿಕೊಳ್ಳಮ್ಮ, ನಿನ್ನ ಹಣೆಯ ಮೇಲೆ ಕುಂಕುಮವ ಹಚ್ಚಿಕೊಳ್ಳಮ್ಮ. ಕುಂಕುಮವ ಹಚ್ಚಿಕೊಳ್ಳಮ್ಮ, ನಿನ್ನ ಹಣೆಯ ಮೇಲೆ ಕುಂಕುಮವ ಹಚ್ಚಿಕೊಳ್ಳಮ್ಮ. ಮಾತ್ಮನೆಂಬ ಯುವತಿ ದರಸಿ, ಅದರ ಬಿಯಲಿ ಕುಂಕುಮದರ ಜೀ ಅದರ ಮೇಲೆ ಕುಂಕುಮ ದರಸಿ ಭಾಗ್ಯ ಎಂಬ ಭಂಡಾರ ದರಸಿ ಭಾಗ್ಯ ಎಂಬ ಭಂಡಾರ ದರಸಿ ಗುರುಪಾದ ಸೇವೆ ಎಂದು ಗುರುಪಾದ ಸೇವೆ ಎಂದು ಕುಂಕುಮವಾ ನಿನ್ನ ಹಣೆಯ ಮೇಲೆ ಕುಂಕುಮವ ಹತ್ತಿಕೊಳ್ಳಮ್ಮ ಕುಂಕುಮವ ಹತ್ತಿಕೊಳ್ಳಮ್ಮ ನಿನ್ನ ಹಣೆಯ ಮೇಲೆ ಕುಂಕುಮವ ಹತ್ತಿಕೊಳ್ಳಮ್ಮ ಹಾಲು ಹಣೆಯ ಮೇಲೆ ಇರಿಬ್ಯಾದ ಮಗಳೇ ಅನುಭವ ತಿಳಿಯಬೇಕು ಅನುಭವನದ ಮೇಲೆ ಅನುಭವ ತಿಳಿಯಬೇಕು ಮನದಿಂದಲೀ ಶಾಸ್ತ್ರದ ಮುನ್ನ ತಿಳಿಯನ್ನ ಅನುಭವನದ ಮೇಲೆ ಅನುಭವ ತಿಳಿಯಬೇಕು ಮನದಿಂದಲೀ ಶಾಸ್ತ್ರದ ಮುನ್ನ ತಿಳಿಯನ್ನ ಕತ್ತೆಯಂತೆ ಪಿತೃಗಿಂತ ಪುರದಳು ಬೀಳು ಭೂಮಿ ನೀಳು ಮಾಡಿ ಬಿಡು ವ್ಯಸನ ಬಿಳಿದೂರು ವ್ಯಸನ ಸತ್ಯ ಬಳಗ ಕತ್ತೆಯಂತೆ ಪಿತೃಗಿಂತ ಪುರದಳು ಬೀಳು ಭೂಮಿ ನೀಳು ಮಾಡಿ ಬಿಡು ವ್ಯಸನ ಬಿಡಿದೂರು ವ್ಯಸನ ಹೋಗುತ್ತೇನೆ ಒಯ್ಯಲಿಲ್ಲ ಬರುತ್ತೇನೆ ತರಲಿಲ್ಲ ಒಯ್ಯಲಿಲ್ಲ ಬರಿತೆರಿ ತರಲಿಲ್ಲ ಒಳವಾದಿಗೆ ಹಳೆ ಹಳೆ ಒಳಕೊಂಡಿ ಸುಳ್ಳೇ ಪಡ್ಕೊಂಡಿ ಹೋಗುತ್ತೇನೆ ಒಯ್ಯಲಿಲ್ಲ ಬರಿತೆರೆ ತರಲಿಲ್ಲ ಒಳವಾದಿಗೆ ಹಳೆ ಹಳೆ ಒಳಕೊಂಡಿ ಸುಳ್ಳೇ ಪಡ್ಕೊಂಡಿ ಹಾಸಿಗಿನ ಹೇಸಿಕಟ್ಟಿ ಹೇಸಿಕಟ್ಟಿ ಎಡಬಲ ಗಾಸಿಗಾಗಿ ಮನಗಚ್ಚಿಕೊಂಡಿ ಮೈಗಚ್ಚಿಕೊಂಡಿ ಹಾಸಿಗಿನ ಹೇಸಿಕಟ್ಟಿ ಹೇಸಿಕಟ್ಟಿ ಎಡಬಲ ಗಾಸಿಗಾಗಿ ಮನಗಚ್ಚಿಕೊಂಡಿ ಮೈಗಚ್ಚಿಕೊಂಡಿ ಮನಸ್ಸಿನ ಮರುಕಟ ಮಾಯದ ಕುಕ್ಕಟ ಬಲೆಯಲಿ ಬಂದು ಸಿಕ್ಕೊಂಡಿ ಯವಲುಳಕೊಂಡಿ ಮಾಯದ ಮರುಕಟ ಮಾಯದ ಕುಕ್ಕಟ ಬಲೆಯಲಿ ಬಂದು ಸಿಕ್ಕೊಂಡಿ ಯವಲುಳಕೊಂಡಿ ಗಾಳಿಗಿಟ್ಟ ದೀಪದಂತೆ ಇರಿಗಿತ್ತು ಓರಿವತ್ತು ನಾಳೆಗಿಂತ ಬಾಳ್ಯವ ಕುಣಸಿಟ್ಟಿ ಒಳ ಅಳದಿಟ್ಟಿ ಗಾಳಿಗಿಟ್ಟ ದೀಪದಂತೆ ಇರಿಗಿತ್ತು ಓರಿವತ್ತು ನಾಳೆಗಿಂತ ಬಾಳ್ಯವ ಕುಣಸಿಟ್ಟಿ ಒಳ ಅಳದಿಟ್ಟಿ ಕಾಯಕಾಂತನ ಗುಡಿಯೋ ಎಂದು ಒಂದಿನ ಮಣ್ಣ ಉಳಿಯೋ ಯೋಗಿ ಮಾರ್ಗದಲ್ಲಿ ಸಾಗಿ ನಡೆಯೋ ಯೋಗಿ ಮಾರ್ಗದಲ್ಲಿ ಸಾಗಿ ನಡೆಯೋ ಗುರುವರನ್ನು ಕಂಡು ಮುಕ್ತಿ ಪಡೆಯೋ ಗುರುವರನ್ನು ಕಂಡು ಮುಕ್ತಿ ಪಡೆಯೋ ಭಾರದಿಂದ ಬಲವತ್ತು ದುರು ದುರು ಉರಿಯಲು ಹರಬಲ್ಲ ದರ್ಕದ ಕ್ವಾಟಿ ಬಲು ಪರಾಟಿ ಮುಂದೆ ಜುರು ಜುರು ಉರಿಯಲು ಹರಬಲ್ಲ ದರ್ಕದ ಕ್ವಾಟಿ ಬರು ಪರಾಟಿ ಅನುಭವದ ಬೇರೆ ಅನುಭವ ತಿಳಿಯಬೇಕು ಮನದಿಂದಲೇ ಶಾಸ್ತ್ರದ ಮುನ್ನ ತಿಳಿಯನ್ನ ಅನುಭವ ತಿಳಿಯಬೇಕು ಮನದಿಂದಲೇ ಶಾಸ್ತ್ರದ ಮುನ್ನ ತಿಳಿಯನ್ನ ಯಾರ ನೀನು ಏನು ಕಾಣ ಕನಸ ತಿಳಿಯದೆ. ಸ್ನೇಹಿತರೆ, ಇದುವರೆಗೆ